ಪ್ರದೇಶ ಸಮಾಚಾರ ಮುಗಿಯಿತು. ಮುಂದಿನ ವಾರ್ತಾ ಪ್ರಸಾರ 7:35. ಅಕ್ಕ, ಕೆಲ್ಸ ಸಿಕ್ತು. ಅರೆ ವಾ, ಅಭಿನಂದನೆಗಳು. ಇನ್ನು ಸಿಕ್ಕಾಪಟ್ಟೆ ಶಾಪಿಂಗ್. ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್. ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು. ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ, ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು. ಆದ್ರೆ ಅಕ್ಕ ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸ್ಬೇಕು, ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ. ಪಾರ್ಟಿನಂದು ಬಜೆಟ್ ನಿಂದು. ಆರ್ಬಿಐ ಹೇಳುತ್ತೆ, ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಇದೀಗ ಸಮಯ ಸರಿಯಾಗಿ 6:51:05. ಕೃಷಿರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಾಂಧವರೇ, ಇಂದಿನ ಕೃಷಿರಂಗದಲ್ಲಿ ಮೊದಲಿಗೆ ತೋರಣ ಹೂರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರಸ್ತುತಿ ಎನ್ ಕೇಶವಮೂರ್ತಿ, ಆರ್ ಲೋಕೇಶ್ವರಿ ಹಾಗೂ ಡಾಕ್ಟರ್ ಮೈಸೂರು ಉಮೇಶ್. ನಂತರ ಕೃಷಿಲೋಕ, ತದನಂತರ ಕೃಷಿ ದರ್ಪಣ, ವಾರದ ಕೃಷಿರಂಗ ಹಾಗೂ ಕಿಸಾನ್ವಾಣಿ ಕಾರ್ಯಕ್ರಮಗಳ ಮುನ್ನೋಟ. ಪ್ರಸ್ತುತಿ ಆರ್ ಲೋಕೇಶ್ವರಿ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ. ಚಂದ್ರಣ್ಣ. ಓಹೋಹೋಹೋ, ಬಾಜಯ್ಯಣ್ಣ, ಏನಪ್ಪ ಜಾತ್ರೆ ಗೀತ್ರೆಗೆಲ್ಲ ಹೋಗ್ಬಿಟ್ಟು ಎಲ್ಲ ಧೂಳನ್ನ ಕೊಡ್ಕೊಂಡ್ ಬಂದು ಕಾಣ್ತಾ ಇದ್ದಾಯಿ, ಏನ್ ಸಮಾಚಾರ? ತಡಿ ತಡಿ ಕಮಲಕ್ಕ, ನೀನೇನೋ ಆ ಕಡೆ ತಿರಿಕೊಂಡ್ ನೋಡ್ತಿದ್ದಲ್ಲ, ಎಲ್ಲಿ ಇಲ್ಲದೆಯೋ ಇಲ್ಲ ಆ ಕಡೆ ನೋಡ್ತಾ ಇದ್ದೀವಿ. ಇಲ್ಲ ಕಣ, ಬಾ, ಈ ಕ್ವಾಣದಿಕ್ಕ ಮುಖ ಮಾಡಿದ್ದ ಕಣ. ಯಾಕಂತಂದ್ರೆ ಅದೇನೋ ಇದು ಇಟ್ನೆಸ್ ಇಟ್ಟಿದ್ದ. ನಿಂಗ್ ವಾಸನೆ ಬಂತ? ಅದೇ ಏನಾರು ಸುರಿದಿರ್ದ ವಾಲಗ ಅನ್ಕೊಂಡು. ಇಲ್ಲ ಇಲ್ಲ, ಮಧ್ಯ ಸಿಟ್ ಹಾಕಿದೀನಿ, ಸುರಿಯಲ್ಲ ಬಿಡು. ಬಿಡವ, ಮತ್ತೆ ಅದ್ಯಾಕ ಮತ್ತೆ ಆ ಕಡೆ ತಿರುಗಿ ತಿರುಗಿ ನೋಡ್ದಿ. ಬಂದಮ್ಮ ಜಯಣ್ಣ, ನಿನ್ ಮೊಕ್ವೆ ನೋಡೋ ನೋಡು. ಅಯ್ಯೋ, ಯಾವ್ದೋ ಬೆಕ್ ಬಂದ್ ಸೇರ್ಕೊಂಬಿಟ್ಟೈತೆ ಕಣಣ್ಣ, ಅದೇನಾರ ಕ್ವಾಣೆ ದಿಗ್ ಹೋಯ್ತಾ ನೋಡ್ತಾ ಇದ್ದೆ ಅಷ್ಟೇ. ಬಿಡು ಬಿಡು, ಯಾವ ಬೆಕ್ ಬರ್ತದೆ? ಇವನ್ ಬಂದನಲ್ಲ ಚಂದ್ರಣ್ಣ, ಯಾವ್ದು ಬರೋದಿಲ್ಲ ಸುಮ್ಕಿರ. ಅಯ್ಯೋ, ನಾ ಏನಾರು ಅಂದ್ರೆ ನೀನು ಮಕ ತಿರ್ಗಿಸ್ಕೊಂಡಂಗ ಹೊಟ್ಟೈತಿದ್ದಯ್ಯ. ನನ್ನ ಬೆಕ್ಕು ನರಿ ಗಿರಿ ಪರಿ ಅಂತ ಅನ್ಕೊಂಡೆಲ್ಲ ಹೇಳ್ಬೇಡ ಕಣ. ಹಂಗಲ್ಲ, ನೀನ್ ಬೆಕ್ಕು ಅಂದೆ ನಾನು, ಮತ್ತ ನೀ ಬಂದ್ರೆ ಯಾವ್ದು ಬೆಕ್ ಬರೋದಿಲ್ಲ ಅಂದೆ. ಹಂಗೆ ಜಾಗರೂಕನಾಗಿ ನೋಡ್ಕಂತ ಕುಂತಿರ್ತೀಯ. ಏನೇನು ಇದಪ್ಪ ಅದೇನ ಹೇಳ್ತಾರಲ್ಲ, ಈಗ ಇಟ್ಟಿಂದ ವಾಸನೆ ಬಂದದ್ ನಿನ್ಗೆ. ಬೆಂದ ಮೇಲೆ ಅದ್ರದ್ದು ವಾಸನೆ ಬರ್ತತೆ. ಅವಾಗ ಇನ್ನೊಂದ್ ಕಿತ ಹೇಳ್ತೀಯ, ಬೆಂದದೆ ಹೋಗವ ಅಂತ. ಆಮೇಲೆ ಉಪ್ಪೆಸ್ರಿದ್ರು ತಗೊಂಬಾತ ಉಂಡ್ಕಂಡೆ ಹೋಯ್ತೀನಿ ಅಂತಲೂ ಅಂತೀಯ. ಈ ಬೆಕ್ ಮಾಡೋ ಕೆಲಸ ನೀನೇ ಮಾಡ್ತೀಯಲ್ಲ, ಇನ್ನ ಅದ್ಯಾಕ್ ಬರ್ತದೆ? ಆಯ್ತುಕಪ್ಪ, ಬೆಕ್ಕು ಬತ್ತದೆ, ಕ್ವಾಣೆ ಸಂಧಿ ಪೊಂದಿ ಎಲ್ಲ ಓಡಾಡ್ಕೊಂಡ್ ಹೋಯ್ತದ. ಇಟ್ ಮಾಡಿರೋದ್ ಇಟ್ಟನ ಉಂಡ್ಕೊಂಡು ಹೋದ ಬೆಕ್ಕು. ಹಾಲಿಟ್ಟಿಲ್ವೇನಿ ನೀನು ಬೆಕ್ಕು ಗಿಕ್ಕು ಅನ್ಕೊಂಡ್ ನಗರದವ್ರ ಹಂಗ ಮಾತಾಡ್ಬೇಡ. ಕೊತ್ತಿ ಅಲ್ವಾ ಏನ ಕೊತ್ತಿ ಕೊತ್ತಿ ಕೊತ್ತಿ ಕಾಲ ಎಲ್ಲ ಹೋಯ್ತು ಈಗ ಬೆಕ್ಕು. ಬಿಡು, ಎಲ್ಲ ಈ ಸಿಟಿಯವ್ರು ಆಗ್ಬಿಟ್ಟಿದ್ದಾರೆ ನಿಮ್ಮೆಲ್ಲ. ಅಲ್ಲ, ಒಂದ್ ವಿಚಾರ ಹೇಳ್ತೀನಿ, ನಾನ್ ಏನೋ ಹೇಳಕ್ ಬಂದೆ ನಿಮ್ಮಿಬ್ರಿಗೂವೆ. ಹೇಳಪ್ಪ. ಅದು ನೀನ್ ಕೇಳದ್ ಬಿಟ್ಟು ಬೆಕ್ಕಿನ ಕಡೆ ಹೊಂಟೋದೆ. ನಾನು ಒಂದ್ ವಿಚಾರ ಮಾಡೀನಿ. ಏನವ್ವ? ಏನಣ್ಣ? ನೀನು ಸರಿಯಾಗಿ ಕೇಳಕ. ಹೇಳಪ್ಪ. ಒಂದು ಸ್ಟಾರ್ಟ್ ಅಪ್ ಮಾಡಮ್ಮ ಅಂತ. ಸ್ಟಾರ್ಟ್ ಸ್ಟಾರ್ಟ್ ಮಾಡ್ತಾರಲ್ಲ ಅದ ಕಣ್ಣ ಹಂಗೆ ಅನ್ಕ ಹೇಳಪ್ಪ. ಈಗ ಈ ಸ್ಕೂಟರ್ ನ ಸ್ಟಾರ್ಟ್ ಮಾಡಲ್ವೇ ಹಂಗೆಯ ಒಂದು ಹೊಸ ಏನಂತಾರ ಅದಕ್ಕ ಏನವ ಕಂಪ್ನಿ ಬೇಡಕ್ಕವು ದೊಡ್ಡ ಕ್ಯಾಕ್ ಹೋದೆ ಒಂದು ಹೊಸ ಕೆಲ್ಸ ಮಾಡಮ್ಮ ಅಂತ. ಅಂದ್ರೆ ನೀನು ಇದು ಎಲ್ಲ ಉಳದು ತೂರೋದು ಕೇರೋದು ಎಲ್ಲ ಬಿಟ್ಬಿಟ್ಟು ಬೇರೆದ್ ಮಾಡಮ್ಮ ಅಂತಲ್ಲ. ಇಲ್ಲಿ ಹೇಳ್ತೀನಿ ಕೇಳು, ಮೊನ್ನೆ ಪೇಪರ್ನಾಗೆಲ್ಲ ಬಂದಿತ್ತು, ನೀನು ನೋಡಿರ್ತೀಯ ಕಮಲಕ್ಕನು ನೋಡಿರ್ತಾಳೆ, ಮಹಾರಾಷ್ಟ್ರದಾಗೆ ಯಾರೋ ಒಬ್ರು ಕಬ್ಬು ಬೆಳೆದವ್ರಂತೆ, ಪಕ್ಕದಾಗೆ ಕೃಷಿ ವಿಜ್ಞಾನ ಕೇಂದ್ರದವ್ರು ಒಂದು ತಾಂತ್ರಿಕತೆನ ಅಭಿವೃದ್ಧಿ ಮಾಡೋರಂತೆ. ಯೋನಪ್ಪ ಅದು ಏನೋ ಎಐ ಅಂತಾರಲ್ಲವ ಅಂತ, ಯೋಯಿ ಅಲ್ಲ ಅಂತ ಕನ್ನಡ, ಅದೇನೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ನೋಡ್ದಿಟ್ಟಾಳೆ ನಮ್ ಕಮಲಕ್ಕ. ಅದ ಕೃಷಿನಾಗೆ ಇವತ್ತು ಅಳವಡಿಕೆ ಮಾಡ್ಕೊತಾವ್ರಂತ. ಹೆಂಗೆ ಗೊತ್ತ ಯೋಳಪ್ಪ? ಅವರು ಹವಾಮಾನ ನೋಡ್ಕೊಂಡು ಮ್ಯಾಲಿಂದ ಸಂದೇಶವ ಕಳಿಸ್ತಾರಂತೆ ನಿನ್ನ ಮೊಬೈಲ್ಗೆ, ನಿನ್ ಕಬ್ನಾಗೆ ನೀರಿನ ಅಂಶ ಕಡಿಮೆ ಆಗದೆ ನೀರ ಬಿಡು, ಅದು ಇಂತ ಜಾಗಕ್ಕೆ ಬಿಡು. ಈಗ ನಿನ್ ಜಮೀನಾಗೆ ಏರುದಿಣ್ಣೆ ಇರುದಿಲ್ವಪ್ಪ, ಕೆಲವು ಕಡೆ ನೀರ್ ನಿಂತ್ಕೊಬಿಟ್ಟು ತೇವಂಗೆ ಇರ್ತದೆ, ಮ್ಯಾಲಿರೋ ಜಾಗಕ್ಕೆ ನೀರ್ ಇರುದಿಲ್ಲ. ನೀನೇನ್ ಮಾಡಿ ಮೊದ್ಲಿಂದ ಒಂದೇ ಕಡೆ ಕೊಟ್ಟು ಕೊಟ್ಟು ಒಂದ್ ಕಡೆ ನಿಂತ್ಕತ್ತದೆ ಒಂದ್ ಕಡೆ ನಿಂತ್ಕೊಳ್ಳೋದು, ಇದು ಕರೆಕ್ಟ್ ಆಗಿ ನಿನಗೆ ಮಾಹಿತಿ ಕೊಡ್ತದೆ. ಇಂತ ಜಾಗದಾಗೇನೆ ನೀರ ಕಮ್ಮಿ ಆಯ್ತಾ ಐತೆ ಕೊಡು, ಪೋಷಕಾಂಶ ಇಷ್ಟು ಕಡಿಮೆ ಆಗದೆ ನಿನ್ ಬೆಳೆ ಇಂಥ ಪೋಷಕಾಂಶದ ಕೊರತೆಯಿಂದ ನರಳ್ತಾ ಇದೆ, ಇದನ್ನು ಕೊಡು. ಆಮೇಲೆ ಹೆಂಗೆ ಗೊತ್ತೇ, ಅತ್ತೆ ಗಿಡಕ್ಕೆ ಕಾಯಿಲೆ ಬಂದಿರಲಿ, ಈ ಜಾಗದಲ್ಲಿ ಈ ಗಿಡಕ್ಕೆ ಕಾಯಿಲೆ ಬಂದದೆ ಇಂಥ ಔಷಧಿ ಹೊಡಿ, ಆಮೇಲೆ ಇಂಥ ಪೋಷಕಾಂಶ ಇಂಥ ಲಘು ಪೋಷಕಾಂಶ ಇದೇ ಕಡಿಮೆ ಆಗದೆ ನಿನ್ನ ಬೆಳೆಗೆ, ಹಿಂಗೆ ಅದೇ ಎಲ್ಲ ವಿಚಾರ ಹೇಳ್ತದಂತೆ. ಓ ನೋಡಪ್ಪ, ಮಾಡಕ್ಕಿನ್ನೇನ್ ನಮ್ಗೆ ಕಷ್ಟ ಅದ. ಒಂದ್ ನಮ್ದಲ್ಲು ಒಂದ ಏನೋ ಹೇಳದ್ನಲ್ಲ ಈಗ್ಲೇ, ಅದ ಈ ಸ್ಟಾರ್ಟ್ ಅಪ್ ನ ಮಾಡ್ಬಿಟ್ಟು ನಿಮ್ನು ಸೇರಿಸ್ಕತೀನಿ ಅದಕ್ಕೆ. ಆಯ್ತು ಬಿಡಪ್ಪ, ಕನ್ನಡದಲ್ಲಿ ಏನು ಇಲ್ವಪ್ಪ ಈ ಸ್ಟಾರ್ಟ್ ಅನ್ನಕ್ಕೆ, ಈ ಸ್ಟಾರ್ಟ್ ಏನ್ ಬೇಕಾ ಯಾರಿಗ ಗೊತ್. ನೀನೊಂದ್ ಕನ್ನಡ ಪದವ ಹೇಳು, ಸ್ಟಾರ್ಟ್ ಅಪ್ ಅಂತಾರಂತ ಅದಕ್ಕ. ಏನಂಗಂದ್ರೆ ಶುರು ಮಾಡುವಂತ ನಮ್ಮ ಹಂಗೆ ಮಾಡು ಅನ್ನಕ್ಕಿಂತ ಇನ್ನೇನಾರು ಒಳ್ಳೆ ಪದ ಒಳದ್ರಿ ಹೇಳು. ಹೇಳ್ತೀನಿ ಬಿಡು, ಮುಂದಿನಕಿಂತ ಹೇಳ್ಕೊಟ್ಟನು. ಈಗ ಅದೆಲ್ಲ ಮಾಡ್ತಾರಲ್ಲಪ್ಪ ಕಬ್ಬು, ಅದೇನೋ ಮೇಲಿಂದ ಕಳಿಸ್ತದೆ ಇದು ಅದು ಅಂತ ಅನ್ಬಿಟ್ಟು, ಅದ್ ಕಬ್ಬಗ್ ಮಾತ್ರವಾ ಅಥವಾ ಬೇರೆದಕ್ಕೂ? ಎಲ್ಲ ಬೆಳೆಗೂ ಕನ್ನಡ, ಎಲ್ಲ ಬೆಳೆಗೂ ಅವ. ನೀನು ಬೆಳೆ ಯಾವ್ದಾರು ಬೆಳಿ, ಅದು ಮಾಡೋ ಕೆಲಸ ಮಾಡ್ತದೆ. ಯಾವ ಮಂದಾಗೆ ಯಾವ ಮಳೆ ಬರ್ತದೆ, ನಾನು ನೀನು ಏನ್ ಅನ್ಕೋತೀವಪ್ಪ, ಬಿಸ್ಲದೆ ಸಂಜೆ ತಂಪಾಯ್ತದೆ ಮಳೆ ಬರ್ತದೆ ಇಷ್ಟೇ ನಮಗ್ ಗೊತ್ತಾಗೋದು. ಆದ್ರೆ ವಾತಾವರಣದಾಗೆ ಉಷ್ಣಾಂಶ ಎಷ್ಟದೆ, ತೇವಾಂಶ ಎಷ್ಟದೆ, ಮತ್ತೆ ಗಾಳಿನಾಗೆ ತೇವಾಂಶ ಅಂದ್ರೆ ಏನು ಹೇಳ್ತಾರಲ್ಲಪ್ಪ ಅದೇನಂತಾರ, ನೀರಿಂದು ಆವಿ ಆಯ್ತದಲ್ಲ ಅದಕ್ಕೇನಂತಾರವ ಕನ್ನಡದಾಗೆ ತೇವಾಂಶನೇ, ಅದೇನೋ ಆವಿ ಇಂಗ್ಲಿಷ್ನಾಗೇನ ಏಪರ್ ಅಂತಾರಂತ. ಅದೇ ಇದು ವಾಟರ್ ವೇಪರ್ ಅಂತಾರಲ್ಲಣ್ಣ ಅದು. ಓಹೋ, ನನಗೆ ಕನ್ನಡವೇ ನೆಟ್ಟಕ್ ಬರ್ದು ನೀ ಇಂಗ್ಲಿಷ್ ನಾಗ ಹೇಳಿದ್ರೆ ನಾ ಏನೇ ತಿಳ್ಕೊಳ್ಳಪ್ಪ. ತೇವಾಂಶ ವಾತಾವರಣದಲ್ಲಿರೋ ತೇವಾಂಶ, ಬೇಕಾದಷ್ಟು ಅಂಶಗಳಿರ್ತಾವಂತೆ ನಂಗ್ ನಿಂಗ್ ಗೊತ್ತಾಗುದಿಲ್ಲ, ಅದಕ್ ಗೊತ್ತಾಯ್ತದೆ ಅದು ಹೇಳ್ತದೆ. ಈಗ ನೋಡಪ್ಪ ಇಂಥ ಸಮಸ್ಯೆ ಆಯ್ತಾ ಇದೆ, ಹಿಂಗೆ ತೇವಾಂಶ ಕಡಿಮೆ ಆದ್ರೆ ಇಂಥ ಕಾಯಿಲೆ ಬರ್ಬೋದು, ಹಿಂಗ ಆಗ್ಬೋದು ಅಂತೆಲ್ಲ ನಿನ್ನ ಮುಂಚೆನೆ ಸಿದ್ಧ ಮಾಡ್ಬಿಡ್ತದೆ. ಇಂಥದೊಂದ ನಮ್ಮೂರಲ್ಲಿ ನಾವು ಹಾಕಬೇಕು. ಈಗ ನೋಡಪ್ಪ, ಈಗ ಅದು ಹೇಳ್ತದೆ ಹೇಳ್ತದೆ ಕಳಿಸ್ತದೆ ಕಳಿಸ್ತದೆ ಅಂತ ನೀ ಹೇಳ್ತಿದ್ದೆ, ಅದೆಲ್ಲೂ ಕಳಿಸ್ದದು ಮತ್ತೆ ಯಾರಿಗೆ ಹೇಳ್ದದು ಗುಪ್ತದದು ಅಲ್ಲಿಂದ? ನನಗೂ ಅದೇ ಡೌಟ್ ಆಯ್ತಾ. ಕಮಲಕ್ಕ ನಿನ್ನ ಜಮೀನಲ್ಲಿ ಹಿಂಗೆ ರೋಗ ಬಂದದೆ ಬೆಳಗ್ಗೆ ಅಂತ ಕೂಗ್ ಹೇಳ್ದದ ಅಥವಾ ಕಿಮಿನಾಗ ಬಂದು ಗುಣಗುಡ್ತದ ಅದು? ಇಲ್ಲ, ಜನಪದ ಸಂಗೀತ ಆಡ್ತದೆ ಅಲ್ಲಕ್ಕಯ್ಯ, ಅದ್ ಎಲ್ಲಿಗೆ ಹೇಳ್ದದು? ಅಲ್ಲಿಗ್ ಬಾ, ಅದೇ ಪಾಯಿಂಟ್ ನೋಡ್ದ. ಇಲ್ಲೇ ಅವನೇ ವಾಣೆ ದಿಕ್ಕಿಗಿಲ್ಲ, ಇಟ್ಟ ಮರ್ತ್ಬಿಟ್ಟ. ನೋಡಪ್ಪ, ಪೇಪರ್ ಆಗಿ ಏನಾರು ಹಾಕ್ಸ್ದದ ಅಥವಾ ಏನಾರು ಪೋಸ್ಟ್ ಕಾರ್ಡ್ ಅಲ್ಲಿ ಏನಾರು ಕಳಿಸ್ದದ? ಕೈಯಾಗೆ ಯಾವಾಗ್ಲೂ ಜೇಬ್ನಾಗೆ ಕೈನಾಗ ಇಡ್ಕೊಂಡಿರ್ತೀಯಲ್ಲ, ಏನ್ ಹೇಳೋದು? ಏನಪ್ಪ ಮೊಬೈಲ್ ಅದು ಕಳಿಸ್ತದೆ ಮಾಹಿತಿ. ನಿಂತವ್ ಐತಲ್ಲ ಆ ಮೊಬೈಲ್ಗೆ ಮಾಹಿತಿ ಗಂಟು ಗಂಟೆಗೂ ಆಗ್ತಾ ಇರ್ತದೆ, ಹಿಂಗ್ ಮಾಡು ಹಂಗ್ ಮಾಡು ಅಂತ ಹೇಳಿ. ಅದಕ್ಕೆ ಹೇಳೋದು, ಇದನ್ನೆಲ್ಲ ಸರಿಯಾಗಿ ತಿಳ್ಕೊಬೇಕು ಅಂದ್ರೆ ಅಲ್ಗೋಗಿ ಒಂದ್ ತರಬೇತಿ ತಕೊಂಡು ಎಲ್ಗಪ್ಪ ಮ್ಯಾಕ ಅಲ್ಲ ಕೃಷಿ ವಿಜ್ಞಾನ ಕೇಂದ್ರ ಆಮೇಲೆ ಬೇರೆ ಬೇರೆ ಸಂಸ್ಥೆಗಳು ಹಣ ತರಬೇತಿ ಕೊಡ್ತಾರೆ. ಹೋಗಿ ನಾನು ನೀನು ಎಲ್ಲ ತಿಳ್ಕೊಂಡು ಅದ್ ಎಂಥದೋ ಬತ್ತದಂತೆ ಕವ ಮೊಬೈಲ್ ಹಾಕೊಳಕ್ಕೆ ಅದೇನೋ ಅಂತಾರಂತ ಇಂಗ್ಲಿಷ್ ಅಪ್ಲಿಕೇಶನ್ ಅಂತೀಯೋ ಅದ ನಿನ್ ಮೊಬೈಲ್ ನಾಗೆ ಹಾಕಬೇಕಂತೆ. ಹಾಕೊಂಡ್ರೆ ಅದ್ರಾಗ ಎಲ್ಲಾ ಮಾಹಿತಿನೂ ಬತ್ತದಂತೆ. ಅಂದ್ರೆ ಬಿಚ್ಚ್ಬಿಟ್ಟು ಎಲ್ಲರೂ ನೋಡಿ ತುರುಕ್ ಬಿಡದಪ್ಪ. ಅದ ಹಂಗಲ್ಲ ಕಣ್ಣಣ್ಣ, ಈಗ ಅದಿರ್ತದಲ್ಲಣ್ಣ, ಈಗ ನೀನ್ ಎಷ್ಟೊಂದು ನೋಡಕ್ಕಿಲ್ವೇ ಯೂಟ್ಯೂಬ್ ಅದು ಇದು ಅಂತ. ಹಂಗೆ ಇದನ್ನು ಈ ಆಪ್ ನ ಓಪನ್ ಮಾಡೋದು, ಅಲ್ಲಿ ನಿನ್ಗೆಲ್ಲ ಸಂದೇಶ ಬಂದಿರ್ತದೆ, ಅದನ್ನ ನೋಡ್ಕೊಳ್ಳೋದು. ಅದೆಲ್ಲೋ ಒಂದ್ ಕಡೆ ಇರ್ತದೆ, ನಮಗ್ ಕಾಣಂಗ ಅದ್ ಇಟ್ಕೋಬೇಕು ಅಲ್ವಪ್ಪ. ಮೊಬೈಲ್ ನಾಗ ನೀನೇನ್ ತುರ್ಕುದ್ ಬೇಡ, ಅವರೇ ಎಲ್ಲ ತುರ್ಕಿರ್ತಾರೆ. ನೀನು ಬಿಡಿಸ್ಕೊಂಬರ್ಬೇಕು ಅದನ್ನ. ಅದೇನೋ ಹೇಳ್ತಾರಲ್ಲ ಡೌನ್ಲೋಡ್ ಕೆಳಗಿಳಿಸ್ಕೋಬೇಕು. ಎಷ್ಟ್ ಚಂದಾಗಿ ಹೇಳ್ದೆ ಬಿಡಪ್ಪ. ಅದು ಆಕಾಶದಾಗ ಇರ್ತೈತೆ, ನೀನ್ ಕೆಳಗಿಳಿಸ್ಕೊಂಡ್ ನಿನ್ ಮೊಬೈಲ್ ಹಾಕೊಂಡ್ರೆ ಸಂದೇಶಗಳು ಬರ್ತವೆ. ಹಿಂಗೆ ಮುಂಚೆ ಎಲ್ಲ ಪತ್ರ ಬತ್ತಿತ್ತಲ್ಲ ಬಿಡು, ಹಂಗೆ ಸಂದೇಶದ ಮೂಲಕ ವ್ಯವಸಾಯ. ಈಗೇನಿದ್ರು ಮನೇಲೆ ಕುಂತ್ಕೊಂಡು ಅಣ್ಣ ನಿಂಗೆ ಗೊತ್ತಿಲ್ವೇನಣ್ಣ, ಈಗ ಮನೆಯಲ್ಲೇ ಮೊಬೈಲ್ನಲ್ಲೇ ನೀನು ಬೋರ್ವೆಲ್ನ ಸ್ಟಾರ್ಟ್ ಮಾಡ್ಬೋದು. ಆಮೇಲೆ ಏನು ಕ್ಯಾಮ್ರಾ ಹಾಕೋಬಿಟ್ಟು ಅಲ್ಲೊಂದು ನಾಯಿಮರಿ ಓಡಾಡಿದ್ರು ನಿನ್ ಮೊಬೈಲಲ್ಲಿ ಕ್ಯಾಮ್ರಾದಲ್ಲಿ ನೋಡ್ಬೋದು. ಇನ್ನೂ ಹಾಕಿಸ್ಕೊಂಡಿಲ್ಲ ಬಿಡು ಅವೆಲ್ಲ ನಾನು. ಕ್ಯಾಮ್ರಾವ ಬೇಡ ಬಿಡು ಈಗಲೇ, ಯಾಕೆ ಅಲ್ಲಕ್ಕಪ್ಪ ಇಲ್ಲಿ ಕಂಪ್ನಿ ಮಾಡಿದ್ಮೇಲೆ ನಾನೊಂದ್ ಕ್ಯಾಮ್ರಾ ನೀನೊಂದ್ ಕ್ಯಾಮ್ರಾ ಕಮಲಕ್ಕ ಒಂದ್ ಕ್ಯಾಮ್ರಾ ತಗೋಗಿ ಅಲ್ಲಿ ಹಾಕೊಂಡ್ಬಿಡುವ ಜಮೀನಾಗೆ ಯಾರು ಓಡಾಡ್ತಾರೆ ಯಾರು ಕದ್ಗ ಹೋಯ್ತಾರೆ ಎಲ್ಲ ಗೊತ್ತಾಯ್ತದೆ ಬಿಡಪ್ಪ. ಈಗ ನೋಡು ಜಯಣ್ಣ, ಈಗ ಮಾಡೋದೋ ಬೇಡವ ಅದ್ನೇಳು ಸ್ಟಾರ್ಟ್ಅಪ್ ಮಾಡಮ್ಮಕ್ಕಪ್ಪ. ಈ ಮಾತಾಡ್ತಿರೋದೇ ಕೇಳ್ಕೊಂಡು ಕಾಸು ಕೊಡ್ಬೇಕು, ಬಂಡವಾಳ ಹಾಕ್ಬೇಕು. ಈಗ ನಂದು ಏನ್ ಬೇಡ. ಇಲ್ಲ ಇಲ್ಲ ಬಿಡು ವಸಿ, ಇದು ನಮ್ಮ ಭತ್ತ ಗಿತ್ತ ಮಾರ್ಕೊಂಡಿನಿ ಆಯ್ತಾ ವಸಿ, ದುಡ್ಡು ಪಡ್ಡು ಜೇಬ್ನಾಗ ಅದೆ. ನಾನ್ ಕೈಲಿ ಎಷ್ಟು ಆಯ್ತದ ಅಷ್ಟು ಕೊಡ್ತೀನಿ ಬಿಡಪ್ಪ. ಎಷ್ಟಾಯ್ತಲ್ಲ ಸಮನಾಗ ಹಾಕ್ಬಿಟ್ಟು ಒಂದು ಸ್ಟಾರ್ಟ್ಅಪ್ ಮಾಡಿದ್ರೆ ಒಳ್ಳೆ ಬಿಸ್ನೆಸ್ ಮಾಡಬಹುದು. ಸರಿ, ವ್ಯಾಪಾರ ಮಾಡಿ ಆದಾಯ ಸಂಪಾದನೆ ಮಾಡುವ ಏನಂತಿ? ಅದೇನ ಬಿಸ್ನೆಸ್, ಅದೇ ಏನಂಗಂದ್ರೆ ಬಿಸ್ನೆಸ್ ವ್ಯಾಪಾರ. ವ್ಯಾಪಾರ ಮಾಡೋಣ. ಈಗ ನಾನು ಕಲ್ತ್ಕೊತಾ ಇದ್ದೀನಿ. ಏನ್ ಯಾಕೆ ಈಗ ಹೊರಗಡೆ ಎಲ್ಲ ಹೋಗಿ ಜನದ ಜೊತೆ ಇಂಗ್ಲಿಷ್ ನ ಮಾತಾಡ್ಬೇಕಲ್ಲ, ಅದಕ್ಕೆ ಈಗ್ಲಿಂದ ಪ್ರಾಕ್ಟೀಸ್ ಮಾಡ್ಕೊತಾ. ಈ ಕೊಚ್ಚೆ ಪಿಚಿ ಮಾತಾಡ್ಬೇಡ ನೀನು, ಯಾಕೆ ಬಿಸ್ನೆಸ್ ಅದೇನದೇನು ಹೇಳ್ತೇವೆ ಬಿಜಿ ಅದು ಗಿಜಿ ಅಜಿ ಗಿಜಿ ಬಿಜಿ ಅವೆಲ್ಲ ಮಾತಾಡ್ಬೇಡ. ಸರಿಯಾಗಿ ಮಾತಾಡಿದ್ರು ಮಾತಾಡು. ಸರಿ ಸರಿ ಆಯ್ತಾ. ಅದ್ರಲ್ಲಿ ಸರಿ ಏನು ತಪ್ಪೇನು? ನಿನಗೂ ಒಂದ್ ಕೋಟ್ ಹಾಕ್ಸಿ ಟೈ ಕಟ್ಟಿಸ್ಬಿಟ್ಟು ಕಂಪ್ನಿನ ಏನೋ ಮಾಡದ್ಮೇಲೆ ನೀನು ಹಿಂಗೆ ಮಾತಾಡ್ಬೇಕಾಯ್ತದೆ. ಈಗ ನೋಡಪ್ಪ, ಒಂದು 10 ವರ್ಷದಿಂದ ಹೋಗಿದ್ದಿ, ಅದು ಯಾವ್ದು ಇಲ್ಲೇ ಮೈಸೂರ್ನಾಗ ಅದು ಯಾರೋ ಒಂದು ಕಂಪ್ನಿ ಅದೇನೋ ಓಪನ್ ಮಾಡ್ತಾರೆ ಬನ್ನಿ ಅನ್ಬಿಟ್ಟು ಎಲ್ಲ ಇನ್ವಿಟೇಷನ್ ಆಗಿ ಕಳಿಸ್ಬಿಟ್ಟು ಕರೆಸಿದ್ರು. ಏನು ನಮ್ಮ ರೈತರೆಲ್ಲ ಕೋಟ ಕಣ್ಣಿಂತಾರೆ ಕವು. ಆಕಾಶ ಮೇಣಿನವ್ರು ಏನೋ ಮಾಡಿದ್ರು ಜಯಣ್ಣ ನೆಪ್ಪಿದ್ದ ನಿಂಗೆ? ಇಲ್ಲ, ಏನು ಮೈಸೂರು ಪೇಟ ಕಚ್ಚೆ ಕೋಟು ಹಾಕೊಂಡಿದ್ರು, ನಿಂಗು ಅಂತದೇ ಹಾಕ್ಸುದು. ಒಂದು ಟೈ ಒಂದು ಕಟ್ಟಿಸ್ಬಿಡು ಆಯ್ತು. ಏನ್ ಬೆವ್ರ ಹರಿತಾದ್ರು ಸುಮ್ನೆ ಒರ್ಸ್ಕೊಂಡು ಒರ್ಸ್ಕೊಂಡು ಸುಮ್ನೆ ನಿಂತಿರೋದು ಟೈಯಲ್ಲಿ ಅಲ್ಲಕವ ಬಿಗಿ ಹಾಕತ್ಗೆ ಕಟ್ಬಿಟ್ಟು ಆಯ್ತಾ ಕೋಟ ಹಾಕ್ಬಿಟ್ಟು ಕರೀದ ಆ ಬ್ಯಾಸ್ಗಿಗೂ ಅದಕ್ಕೂ ಏನು ನಿಗಿ ನಿಗಿ ನಿಗಿ ಅಂತವ್ರೆ. ಏನ್ ನಮ್ ರೈತರು ಎಲ್ಲಾರು ಕಡದಿದ್ರೆ ಆ ಟೈಯ ಹಿಡ್ಕ ಕರ್ಕ ಬರುತ್ತೆ. ಅದೇನು ನಾಯಿಗಾಕ ಬೆಲ್ಟಪ್ಪ ಚಂದ ಅಲ್ಲ ಹಂಗ್ ಅನ್ಕಂಡ್ ಅಲ್ಲಕಯ್ಯ ಮನುಷ್ಯರನ್ನ ಕರ್ಕೊಂಡು ಹೋದ್ರು ಅಂತ ಹೇಳ್ತಾರೆ. ಜೈಲ್ಗೆ ಹೋಗ ಎಳಕೊಂಡು ಹೋದ್ರು ಅಂತಾರೆ. ಈ ಪ್ರಾಣಿ ಪಕ್ಷಿಗಳನ್ನ ಎಳಕೊಂಡು ಹೋಗೋದು ಅಂತ ಹೇಳ್ತಾರೆ, ಕರ್ಕೊಂಡು ಹೋಗೋದು ಅಂತ ಹೇಳ್ತಾರ. ಅದಕ್ಕ ನಿನ್ಗೆ ಟೈಯ ಹಾಕ್ಸುಮ, ಯೋಚನೆ ಮಾಡ್ಬೇಡ. ಆಯ್ತು ಬಿಡಪ್ಪ. ಇನ್ನೊಂದೇನೋ ವಿಚಾರ ಹೇಳ್ಬೇಕಿತ್ತು. ಈಗ ನೋಡಪ್ಪ, ಅದೇನೋ ಯುವಕರಿಗೂ ಒಂದ್ ದಿನ ಅದೇ ಅಂತ ಹೇಳ್ತಾರಲ್ಲಪ್ಪ. ಎಲ್ಲಾರ್ಗೂ ಒಂದೊಂದ್ ದಿನ ಐತೆ ಕಣ್ಣಣ್ಣ. ಒಂದಿನ ಅಮ್ಮಂಗೊಂದಿನ, ಅಕ್ಕ ತಂಗಿರ್ಗೂ ಒಂದಿನ, ಅಣ್ಣ ತಂದಿರ್ಗೂ ಒಂದಿನ, ಹಂಗೆ ಏನೇನ್ ಮಾಡ್ದಾರೋ ಕಾಣಿ. ಆದ್ರೆ ನೋಡು ಜಯಣ್ಣ, ಈ ನಮ್ಮ ಏಕಾನಂದ್ರು ಅಂತಿದ್ರಲ್ಲಪ್ಪ ಸ್ವಾಮಿ ಏಕಾನಂದ್ರು, ಅವರು ಯುಕರೆ ಎದ್ದೇಳಿ ಏನಾರು ಉದ್ಧಾರ ಆಗದಿದ್ರೆ ದೇಶ ನಿಮ್ಮಿಂದ ನಿಮ್ ಶ್ರಮದಿಂದ ಅಂತ ಹೇಳಿದ್ರಂತಲ್ಲಪ್ಪ. ಅದಕ್ಕೆ ಅದ್ ಯಾವ್ದೋ ಸ್ಕೂಲ್ ಮುಂದೆ ಒಬ್ರು ಭಾಷಣ ಮಾಡ್ತಿದ್ರು, ಕೇಳಿಸ್ಕೊಂಡಿ ಒಂದಷ್ಟು. 12ನೇ ತಾರೀಕು ನಿಂತ್ಕೊಂಡು ಕೇಳಿಸ್ಕೊಂಡ್ರಿ ಇಂತೆಲ್ಲ ಮಾತ್ಮುರಿ ಹೆಂಗೆಲ್ಲ ಹೇಳವ್ರೆ. ಯಾಕ್ ನಮ್ ಯುವಕರು ಏಕೆ ತಪ್ಪಾದ ಹಿಡಿತಾವ್ರ ಗೊತ್ತಿಲ್ಲ ಕಣ್ ಜಯಣ್ಣ. ಯುವಕರು ತಪ್ಪಾದಿ ಅಂತಂದ್ರೆ ನಾನು ಒಂದ್ ಮಾತು ಹೇಳ್ತೀನಿ ಕೇಳು. ಹೇಳಪ್ಪ. ಈಗ ಕುಟುಂಬ ವ್ಯವಸ್ಥೆ ಅಂತ ಐತಲ್ಲ, ಮನೆನಾಗೆ ಹಿರಿಕರೆ ಹೆಂಗಿರ್ತಾರೆ ಹಂಗೆ ಯುವಕರು ಇರ್ತಾರೆ. ಅದೇ ನೂಲ್ ಅಂತ ಸೀರೆ ಅಲ್ವಾ. ಈಗ ಹಿರಿಕರು ಸರಿಯಾದ ರೀತಿನಲ್ಲಿ ಏನು ಹಿರಿಕರು ಏನಿದ್ದಾರೆ ಅವರು ಯುವಕರನ್ನ ಮಡಿಕೆನ ಚಕ್ರದಾಗ ತಿರುಗಿಸ್ಬಿಟ್ಟು ಆಕಾರ ಕೊಡ್ತಾರಲ್ಲ ನೋಡಿಲ್ವಾ, ಆತರ ಆಕಾರ ಕೊಡ್ಬೇಕು. ನೀನ್ ಹೆಂಗ್ ಬೇಕು ಹಂಗ್ ಮಾಡ್ಕೊಂಡಿರು ಅಂತ ಬಿಡ್ಬಿಟ್ರೆ ಅವೇನಾಯ್ತವೆ, ಆಕರ್ಷಣೆಗಳು ಸಾಕಷ್ಟು ಇರ್ತವೆ, ಆ ಕಡೆ ಹೊಂಟಾಯ್ತವೆ. ಸರಿಯಾದ ರೀತಿನಲ್ಲಿ ಅವ್ರನ್ನ ಈಗ ಅಣೆಕಟ್ಟೆನಲ್ಲಿ ನೀರ್ನ ಕಟ್ಬಿಟ್ಟು ಕಾಲುವೆನಾಗ ಬಿಡೋದಿಲ್ವೆ, ಯಾಕೆ ಮಾಡ್ತಾರೆ ಹೇಳಂಗೆ, ಹಂಗೆ ಬಿಟ್ಬಿಟ್ಟಿದ್ರೆ ಪ್ರವಾಹ ಬಂದಿರೋದ್ ಮುಂಗಾರನಾಗೆ ಬ್ಯಾಸ್ಕೆನಾಗ ನೀರಿರ್ತಿತ್ತು, ಕಟ್ಟೆನಲ್ಲಿ ಕಟ್ಬಿಟ್ಟು ಕಾಲುವೆನಾಗ್ ಬಿಟ್ರೆ ವರ್ಷ ಪೂರ್ತಿ ನೀರ್ ಹಂಗೆ ಯುವಕರ ಉತ್ಸಾಹನೂ ಹಂಗೆ ಇರ್ತೈತೆ. ಅದನ್ನ ಒಂದ್ ಕಡೆ ಕಟ್ಟೆ ತರ ಕಟ್ಬಿಟ್ಟು ನೋಡ್ರಪ್ಪ ಯಾವ್ಯಾವ ಕಡೆಗೂ ನಿಮ್ ಉತ್ಸಾಹನ ಅರಿಬಿಡ್ಬೇಡಿ, ಇಂತಿಂತ ಕ್ಷೇತ್ರ ಅವೆ, ಈಗ ನಾನು ಹೇಳದ್ನಲ್ಲ ಇಷ್ಟಾರ್ಟ್ಅಪ್ ನ ಮಾಡ್ಕೋಬಹುದು, ಸರ್ಕಾರ ಯೋಜನೆ ಕೊಡ್ತಾವ್ರೆ, ನೀವೆಲ್ಲ ಇಷ್ಟಾರ್ಟ್ಅಪ್ ಮಾಡ್ಕೊಳ್ಳಿ, ವ್ಯವಸಾಯನೇ ಮಾಡಿ ಬೇರೆ ಬದುಕು ಮಾಡ್ಬೇಕು ಅಂತ ಏನಿಲ್ಲ. ಒಳ್ಳೆ ಅಣ್ಣ ಸುತ್ತೂರ್ತಾವು ಈ ಮಡಿಕೆ ಮಾಡ್ತಾರೆ, ಏನಣ್ಣ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಜಾಗ ತಕೊಂಡು ಮಡಿಕೆ ಕುಡಕೆ ಮತ್ತೆ ಏನವ ಊಜಿ ಆಮೇಲೆ ಈ ತಲ್ಕೆಳ್ಕಾಗ ನೇತಾಕೋದು ಮ್ಯಾಜಿಕ್ ಲ್ಯಾಂಪ್ ಅಂತೆಲ್ಲ ಮಾಡೋರೆ ಮಣ್ಣಾಗೆ, ಆಮೇಲೆ ಮಣ್ಣಾಗೆ ಅಡಿಗೆ ಮಾಡೋದಕ್ಕೆ ಪರಾತ್ರೆಗಳನ್ನು ಮಾಡ್ಕೊಡ್ತಾರೆ. ಅವ್ರು ಹೇಳ್ತಾ ಇದ್ರು ನಮ್ಮ ಅಪ್ಪ ಮಾಡ್ತಾ ಇದ್ದಿದ್ ಕಸಬು ಹೊಸ ತಾಂತ್ರಿಕತೆನ ಬಳಸ್ಕೊಂಡು ನಾನು ಮಾಡ್ತಾ ಇದ್ದೀನಿ, ನನ್ಗೆ ಏನೂ ಬೇಜಾರಿಲ್ಲ, ಕುಂಬಾರಿಕೆ ಮಾಡೋ ಕೆಲಸನ ಚಂದಾಗಿ ಮಾಡಿ ಆದಾಯ ಮಾಡ್ಕೊತಾ ಇದ್ದೀನಿ, ಏನೇ ಕೆಲಸ ಮಾಡ್ಲಿ ಯುವಕರು ಅದನ್ನೆಲ್ಲ ಇಷ್ಟಾರ್ಟ್ಅಪ್ ಮಾಡ್ಕೊಂಡ್ ಮಾಡ್ಬೋದಾ? ಅದನ್ನೇ ಸ್ವಾಮಿ ಇವಾಗ ನಂದ್ರು ಹೇಳೋದು ನೋಡಪ್ಪ ಮಾಡ್ಕ ಕುಡ್ಕ ಅಂತೆಲ್ಲ ಹೇಳ್ತಿದ್ದಲ್ಲ ಜಯಣ್ಣ. ಈಗ ಈ ಜನವರಿ ಫೆಬ್ರವರಿ ಈ ತಿಂಗಳನಾಗೆ ಜಾತ್ರೆಗಳೆಲ್ಲ ನಡೀತಾವೆ ಊರಲ್ಲಿ. ಇದು ನಮ್ಮ ಅಮ್ಮ ನಮ್ಮ ಅಜ್ಜಿ ದಿರ್ಗ ನಾವು ಅಜ್ಜಿ ಅಂತ ಕರೀತಿರ್ಲಿಲ್ಲ ಕಪ್ಪ. ಆ ಊರುಗಳಿಗೆ ಹೋದಾಗ ಅವರು ಈ ತೇರೋಪತ್ತು ಅಂತ ಮಾಡುವಾಗ ಮಡಕೆಲ ಬೇಯಿಸ್ಬೇಕಂತೆ ಅನ್ನುವ, ಮಡಕೆಲ ಸಾರು ಮಾಡ್ಬೇಕಂತೆ. ನಾವು ಐಕ ಅವಾಗೇನು 7-8 ಕ್ಲಾಸ್ ಓದ್ತಿದ್ಮ ಏನಾದ್ರೂ ಇನ್ನು ನೆಪ್ಪ ಇಲ್ಲ. ಅವಾಗ ರಾತ್ರಿ ಹೊತ್ತು ಅಡುಗೆ ಮಾಡ್ಬಿಟ್ರೆ ಘಮ ಘಮ ಘಮ ಅಂತನ್ನೋದು ಕಣ್ಜಯ್ಯಣ್ಣು, ಒಲಲಿ ಅದು ಬೇಯಿಸ್ತಿದ್ರೆ ಮಡಕಲಿ, ಆಮೇಲೆ ಬೆಳಗ್ಗೆ ಅದು ತಂಗಳು ತಿಂದ್ರು ಎಷ್ಟು ರುಚಿ ಇರೋದು ಗೊತ್ತಾ? ಮಡಿಕೆ ಹೆಂಗಂತ ಗೊತ್ತಾನಣ್ಣ, ಹೇಳಪ್ಪ. ಕಾಯೋದು ನಿಧಾನ, ಆರೋದು ನಿಧಾನವಂತ. ಅನ್ನ ಮಾಡಿ ಮಡಗ್ಬಿಟ್ರೆ ಈ ಗಂಟುಗಟ್ಲೆ ಬಿಸಿಯಾಗೆ ಇರ್ತದಂತೆ, ಆಮ್ಯಾಕೆ ಒಲೆ ಮೇಲೆ ಮಡಗುದು, ಒಲೆನ ಕೆಂಡ ಹಂಗೆ ಇರ್ತದೆ, ಹಾಲು ಕಾಯಿಸಿದ್ರಾಯ್ತು, ಮೊಸರು ಎಪ್ಪಾಕ್ಬಿಟ್ರೆ ಆ ಹೆಣ್ಮಗ ಹೇಳ್ತಾ ಇತ್ತು ಆ ನೀರ್ನೆಲ್ಲ ಇರ್ಕೊಂಡು ಒಳ್ಳೆ ಕೇಕ್ ಕೂದಂಗ ಆಯ್ತದಂತೆ, ಅಷ್ಟು ಚಂದಾಗಿ ಮೊಸರಾಯ್ತದಂತೆ, ಬಾಯಾಗ ನೀರ್ ಬತ್ತಾ ಇತ್ತು. ಹೆಂಗೆ ನೆನಪಾಯ್ತು ಗೊತ್ತಾ, ನಾನು ನೀನು ರೈಲ್ನಾಗ ಹೋಗಿದ್ವಲ್ಲ ಅಲ್ಲಿ ಕುಡ್ಕೆನಾಗ ಮೊಸರು ಕೊಟ್ರು, ಯವ್ವ ಏನ್ ಚಂದಾಗಿರ್ತೈತೆ ಅಂತಿ ಆ ಬಿಜಾಪುರ ತಾವು ಅಲ್ಲೆಲ್ಲ ಹಂಗೆ ತಲೆ ಮೇಲೆ ಇಟ್ಕೊಂಡು ಮಾರ್ತಾ ಇರ್ತಾರೆ ಕುಕ್ಕೆಲಿ. ಅದಕ್ಕ ನಾನು ಹೇಳೋದು ಈ ಯುವಕರೇನವರಲ್ಲ ಇವ್ರು ಇನ್ನೂ ಒಂದ್ ಕೆಲಸ ಮಾಡ್ಬೇಕು. ಇವಾಗ ನಮ್ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಏನ್ ಹೇಳವ್ರೆ, ಜೈ ಜವಾನ್ ಜೈ ಕಿಸಾನ್ ಇಲ್ವಾ, ಏನಂಗಂದ್ರೆ ಹೇಳು, ಯೋಧರಿಗೆ ಜೈ ರೈತರಿಗೂ ಜೈ. ಮೊದಲನೇದೇನಪ್ಪ, ದೇಶಕಾಯೋ ಯೋಧರಿಗೆ ಜೈ ಜವಾನ್. ಎರಡನೇದೇನಪ್ಪ, ಕಿಸಾನ್ ಅನ್ನದಾತರಿಗೆ, ಎಲ್ರಿಗೂ ಅನ್ನ ಹಾಕೋದು. ಈಗ ಯುವಕರು ರೈತರು ಆಗ್ಬೋದು, ಯೋಧರು ಆಗ್ಬೋದು ಅಲ್ವಪ್ಪ, ಸೈನಿಕರು ಆಗ್ಬೋದು, ಅದನ್ನು ಒಂದಿನ ಮಾಡವ್ರೆ. ಅಂದ್ರೆ ನಮ್ಮ ದೇಶನ ರಕ್ಷಣೆ ಮಾಡ್ತಾ ಇರೋರಲ್ಲಿ ಸೈನಿಕರು ರೈತರು, ಆಮೇಲೆ ಅದಕ್ಕೆ ವಿಜ್ಞಾನ ಅಂತ ಸೇರಿಸಿದ್ರು ಬಿಡು ಅಲ್ವಾ. ಅಂದ್ರೆ ರೈತರು ಇರ್ಬೇಕು, ಸೈನಿಕರು ಇರ್ಬೇಕು, ಇವರಿಬ್ರು ಇದ್ರೆ ನಾನು ನೀನು ಎಲ್ಲರೂ ಸಂದಾಗಿ ನಮ್ಮ ದೇಶದಾಗ ಇರ್ಬೋದು. ಈಗ ನೋಡಪ್ಪ ಯೋಧರು ಅಂತಿದ್ದಂಗೆ ನೆಪ್ಪ ಆಯ್ತು ಈ ಕಾರ್ಗಿಲ್ಲು ಆ ಯುದ್ಧ ಅದೆಲ್ಲ ಬೇರೆ ಬೇರೆ ದೇಶದ ಮೇಲೆ ಯುದ್ಧ ಮಾಡಾಗ ನಮ್ಮ ರೈತರು ಗಡಿಯಿಂದ ದಾಟ್ ಬಂದ್ಬಿಡ್ತಾರೆ ನಮ್ಮ ದೇಶ ನುಸುಳ್ಕೊಂಡು ಬಂದ್ಬಿಡ್ತಾರೆ ಅಂತನ್ಬಿಟ್ಟು ದಿನಗಟ್ಲೆ ಊಟವೆ ಮಾಡ್ತಿರ್ಲಿಲ್ವಂತೆ. ಆಯ್ತಾ, ಹಿಮದಲ್ಲಿ ನಡಿಬೇಕಾಗಿತ್ತಂತೆ ಕಪ್ಪ, ಈಗಲೂ ಹಂಗದೆ. ಈಗ ನನ್ನ ಫ್ರೆಂಡ್ ಒಬ್ಬ ಇದ್ದ, ಅವ ನಾವು 5ನೇ ಕ್ಲಾಸ್ ಓದ್ತಿರಾಗ ಅವನು PUC ಓದ್ತಾ ಇದ್ದಾರೇನೆ ಅವ ಊಟ ಕೆಲಸಕ್ಕೆ ಯಾವುದಕ್ಕೆ ದೇಶ ಕಾಯ್ಬೇಕು ನಾನು, ಅವರಪ್ಪ ಸ್ವಲ್ಪ ಸ್ಟ್ರಿಕ್ಟು ಅವನು, ಏಯ್ ನೀ ದೇಶ ಕಾಯ್ಬೇಕಲ್ಲ ನೀನು ಹೋಗು ಅಂತ ಅನ್ಕೊಂಡು ಹೋದ ಒಂದ್ 20 ವರ್ಷ ಏನೋ ಸರ್ವಿಸ್ ಮಾಡ್ಬಿಟ್ಟು ಬಂದ, ಅವನು ಹೇಳ್ತಿದ್ದ ಕೂರಿಸ್ಕೊಂಡು, ಅಯ್ಯೋ ಕಾರ್ಗಿಲ್ ಯುದ್ಧದಲ್ಲಿ ಏನ ಪಾಟಿ ಯುದ್ಧ, ಆ ಹಿಮಗಡ್ಡೆಗಳಲ್ಲಿ ನಡ್ಕೊಂಡು ಹೋಗ್ಬೇಕು, ಎತ್ತರ ಏರ್ಬೇಕು, ಪ್ರಾಣವೇ ಒಟ್ಟೋಯ್ತೇನೋ ನಮ್ದು ಅಂತ ಅನ್ಕೊಂಡಿದ್ವಿ. ಆದ್ರೆ ನಮ್ಗೆ ದೇಶ ಮುಖ್ಯ, ನಾನು ದೇಶಕ್ಕೋಸ್ಕರ ಸೇವೆ ಮಾಡಕ್ ಬಂದಿನಿ, ನನ್ನನ್ನು ಕೊಲ್ಲಕ್ ಬಂದವ್ನ ನಾನು ಕೊಲ್ಲಬೇಕು ಅಂತ ನಾನು ಡಿಸೈಡ್ ಮಾಡ್ಬಿಟ್ಟು ಯುದ್ಧನ ಜಯಿಸ್ಕಣ್ಮಿ ಅಂತ ಹೇಳ್ತಿದ್ದ. ಯೋಧರು ಕಷ್ಟ ಇದೆಯಲ್ಲ, ಮೂಕವ ಮತ್ತೆ ಹೊರ್ಬೇಕಂತೆ, ಅವ್ರ ಆರ ಅವ್ ಬಟ್ಟೆ ಏನೇನ್ ಹಾಕಬೇಕು ಅದೆಲ್ಲ ಯಾವ್ದು ಬೆನ್ನಾಗೆ ಹಾಕೊಂಡು ಕೈನಾಗೆ ಇದು ಪಿಸ್ತೂಲ ಹಿಡ್ಕೊಂಡು, ಪಿಸ್ತೂಲ ಅದೇನ ಹೇಳ್ತಾರಪ್ಪ ಗನ್ನು ಹಿಡ್ಕೊಂಡು ಬಂದೂಕು ಹಿಡ್ಕೊಂಡು 100 ಕಿಲೋಮೀಟರ್ ನಡಿಬೇಕಂತ. ಆರ ಅಂತ ಗೆಪ್ತಿ ಬಂತು ಮೈಸೂರು ಪೇಟೆನಾಗ ಒಂದು ಅದೆಲ್ಲವ ಡಿ ಎಫ್ ಆರ್ ಎಲ್ ಅಂತ, ನಾನು ನೀನು ನೋಡ್ಕೊಂಡ್ ಬಂದಿರ್ಲಿಲ್ವೇ, ಅವರು ಸೈನಿಕರಿಗೆ ಆಹಾರ ತಯಾರು ಮಾಡ್ತಾರಂತ, ಪಾಕೆಟ್ ಅದ ಬಿಸಿನೀರಿಗೆ ಹಾಕ್ಬಿಟ್ರೆ ಉಪ್ಪುಟ್ಟು ಉಪ್ಕೊಂಡ್ಬಿಡ್ತದ. ಅಲ್ಲ ಹಂಗೆ ಕಣ್ಣು, ಅದು ಒಳಗಡೆ ಇರ್ತೈತೆ, ಹಾಕ್ಬಿಟ್ರೆ ಉಪ್ಪಿಟ್ಟು ಆಯ್ತದೆ, ಬಿಸಿಬೇಳೆ ಬಾತ್ ಆಯ್ತದೆ, ನಿಂಗು ನಂಗು ಕೊಟ್ರಲ್ಲ ಅಂದ್ರ ನಾನು ಹೇಳೋದು ಎರಡು ಕೊಡು ಒಂದೇ, ನೀನು ಒಂದ್ ಕೊಟ್ರೆ ನಿನಗೂ ಸೇರ್ಸ್ ಕೇಳ್ದೆ, ನೀನ್ ಹಿಂದ್ಗಡೆ ನಿಂತಿತ್ತಿಲ್ವಾ ಲಕ್ಕಪ್ಪ, ನಮ್ಗೊಂದೊಂದು ಅವಾಲೇ ಕೊಟ್ಟಿದ್ರು, ನಿನ್ ಸರ್ದಿ ಬಂದ ತಕ್ಷಣ 2 ಕೋಡಿ ಅಂತಂದೆ. ಸಲ್ವ ಕೇಳಿರ್ತೀನಿ ಇಲ್ಲ ಕಮಲಕ್ಕೊಂದ್ ಸರ್ವ ಕೇಳಿರ್ತೀನಿ, ಅಸ್ದಲ್ವಪ್ಪ ಆಸೆ ಇರ್ತದ ಬಿಡು. ಈಗ ಮೂರದೇ, ಒಂದು ಭೂಸೇನ ಏನವ, ಆಮೇಲೆ ವಾಯುಸೇನೆ, ಇನ್ನೊಂದು ವಾನರ ಸೇನೆಯಪ್ಪ. ಏ ವಾನರ ಸೇನೆ ಯಾಕಣ್ಣ ಜ್ಞಾಪಿಸ್ಕೊತಾ ಇದ್ಯಾ, ರಾಮಾಯಣದ ಕಾಲ ಕೊಟ್ಟೋದಾ? ಅವರು ಸೈನಿಕರಲ್ವ ಇರ್ಬೋದು, ಆದ್ರೆ ಈಗಿನ ವಿಷಯ ಹೇಳ್ತಾ ಇರೋದು ರಾಮನ ಕಾಲದಲ್ಲಿ ಅದೇ ದೊಡ್ಡ ಸೇನೆ. ಎಟ್ಟಿಂತವಕ್ಕೆ ಹೋಗೋನೆ ಅನ್ಸುತ್ತೆ, ಗಮನ ಎಲ್ಲ ಅಲ್ಲೇ ಐತೆ, ಸುಮ್ಮನಿರೋ ಓಲಿ ಇನ್ನೊಂದ್ಕಿಂತ ಹೇಳ್ಬಿಡು ಜಯಣ್ಣ, ಅದೇ ಯಾವ್ಯಾವ ಸೇನೆ ಅಲ್ಲಪ್ಪ, ಭೂಸೇನೆ ಅದೇ, ಆಮೇಲೆ ವಾಯು ಮಾರ್ಗದಾಗ ಇದ್ ಮಾಡೋ ವಾಯುಸೇನೆ ಐತೆ, ಜಲಮಾರ್ಗದಲ್ಲಿ ಸಂಚರಿಸೋ ಜಲಸೇನೆ ಐತೆ, ಅದನ್ನ ನೌಕಾಪಡ ಅಂತಾರ ಕಯ್ಯ ಅನ್ನಂದಿ. ಮತ್ತೆ ಇನ್ನೇನಂದ ಹೇಳಕ್ಕೆ ಅಷ್ಟೊಂದು ಪೀಠಿಕೆ ಮುಂಚೆನೆ ಗೊತ್ತು ಇವ್ರ ಬಾಯಲ್ಲಿ ಬತ್ತದೋ ಇಲ್ವೋ ಅಂತ ಟೆಸ್ಟ್ ಮಾಡ್ತಾವ. ಟೆಸ್ಟ್ ಮಾಡಕ್ಕೆ ಇರ್ಲಿ ಬಿಡು, ನಂಗೆ ಅರ್ಥ ಆಯ್ತತೆ. ಆ ಮೂರಕ್ಕೂ ಸೇರ್ಕೊಳಕ್ಕೆ ಯುವಕರಿಗೆ ಅವಕಾಶ ಇದೆ. ನಾವು ಚಿಕ್ಕ ಹುಡುಗರಿದ್ದಾಗ ಅಣ್ಣ ಮೊದಲನೇ ಕಿತ ಈ ಪಿಲೇನು ಆರ್ತಲ ಮೇಲೆ ಬಾವಿ ಪಕ್ಕದಾಗಿದ್ದು ಯಾರೋ ಏನೋ ತಲೆ ಮೇಲೆ ಹಾಕ್ತಾವ್ರೆ ಅಂತ ಬಾವಿ ಒಳಗಡೆ ದಬಕ್ಕನ್ ಮುಳಿಕೊಬಿಟ್ಟು ಅದು ಹೋದ್ಮೇಲೆ ಹೊರಕ್ ಬಂದದ್ದು. ನೀರಿಲ್ವಾ ಇಲ್ದಲೆ ಏನು ಮುಳಿಕೊಂಡಿದ್ದು ಅಂತ ಹೇಳ್ತಾ ಇದ್ದೀನಿ, ನೀರಿಲ್ದಲೆ ಮುಳುಗಕ್ಕೆ. ಓ ನೀನು ಯೋಗ ಅಂದ್ರೆ ಈಜ್ ಬರೋದಕ್ ಸರ್ ಹೋಯ್ತು ಲಕವ, ನೀರ್ ಒಳಗಡೆನೆ ಸುಮಾರು ಗಂಟೆ ಇರ್ಬೋದಂತೆ, ಅದೇ ನಮ್ಮ ಇವ್ ನಿಲ್ವಪ್ಪ ಮಹಾಭಾರತ ಬರ ದುರ್ಯೋಧನ ಆಯ್ತಾ, ಭೀಮನಿಗೆ ಎದುರ್ಕೊಂಡ್ಬಿಟ್ಟು ಒಳಗೋಗಿ ಕುಂತ್ಕೊಂಡ್ಬಿಟ್ಟಿದ ಅಂತ ಹೇಳಿದ್ರು ಬಿಡು. ಈಗ ಹಂಗಿತ್ತು ಪರಿಸ್ಥಿತಿ, ಈಗಂಗಿಲ್ಲ. ಅದನ್ನ ನೋಡಿದ್ರೆ ವಿಮಾನನ ಅದನ್ನೇ ಕುಂತ್ಕೊಂಡದ್ರಲ್ಲಿ ಆರಿಸ್ಬೇಕು ಅನಿಸ್ತದೆ. ಯುವಕರಿಗೂ ಅಂತ ಕೆಚ್ ಬರ್ಬೇಕು ಕಣ್ಣ, ಹಡಗನ್ ನೋಡಿದಾಗ ನಾನಿಲ್ಲೋಗಿ ಕ್ಯಾಪ್ಟನ್ ಆಗ್ಬೇಕು ಅನಿಸ್ಬೇಕು. ಆಮೇಲೆ ಯಾವಾಗ ನಮ್ಮ ಸೈನಿಕರು ನೋಡ್ತೀವೋ ಆ ಭೂದಳ ಅಂತ ಏನೈತಲ್ಲ ಭೂಸೇನೆ ಅದ್ರಲ್ಲಿ ಕೆಲಸ ಮಾಡ್ಬೇಕು ಅಂತ ಅನ್ನಿಸ್ಬೇಕು. ಮತ್ತೆ ಇನ್ನೊಂದು ದೇಶನು ಎಷ್ಟು ಗೌರವ ಕೊಡ್ತದೆ ಅಲ್ವಪ್ಪ, ಸೈನಿಕರಿಗೆ ರೈತರಿಗೆ ಎಷ್ಟು ಮರ್ಯಾದೆ ಮಾಡ್ತದೆ. ಹೌದು ಜಯಣ್ಣ, ಈಗ ನೋಡಪ್ಪ ಈ ಯೋಧರು ಬರ್ತಾ ಇದ್ರೆ ಏನು ಟಕ ಟಕ ಟಕ ಅದೇನು ಮಾಡ್ತಾರಲ್ಲಪ್ಪ ಡೆಲ್ಲಿನಾಗೆ, ಅದು ನಡ್ಕೊಂಡ್ಬರ್ತಾರಲ್ಲ ಕೈಯ ಬೀಸ್ಕೊಂಡು ಕಾಲ ಬೀಸ್ಕೊಂಡು ಹೆಂಗ್ ಬತ್ತಿರ್ತಾರ ಜಯಣ್ಣ, ಅವ್ರು ನೋಡೋದಕ್ಕೆ ಒಂಥರ ಚಂದ ಅಲ್ವಾ, ನಾವು ಯಾಕಂಗ ಆಗ್ಬಾರ್ದು. ನ್ಯೂಸ್ ಅಲ್ಲಿ ಹೇಳ್ತಾ ಇದ್ರು ಕಣ್ಣ, ಗಣರಾಜ್ಯೋತ್ಸವಕ್ಕೆ ಹೋಗೋರ್ಗೆ ಪಾಸ್ ಕೊಡ್ತಾ ಇದೀವಿ ತಗೋ. ಈಗ ಗಣರಾಜ್ಯೋತ್ಸವ ಅಂದಂಗೆ ನೆಪ್ಪಾಯ್ತು ನೋಡು ಜಯಣ್ಣ, ಮುಂದಿನ ವಾರವೇ ಬಂದ್ಬಿಡ್ತದೆ ಆಯ್ತಾ, ಹೆಂಗಾರ ಮಾಡಿ ಆ ಟಿಕೆಟ ಕೊಡಿಸ್ಬಿಡು ಮತ್ತೆ ಡೆಲ್ಲಿಗೆ. ನಾನು ಪ್ರಯಾಗ್ರಾಜ್ಗೆ ಹೋಗುಮ ಅನ್ಕೊಂಡಿದ್ದೆ, ನೀರು ಕಂಬರಕ್ಕಪ್ಪ ಚಂದಾಗಿರ್ತದಂತೆ, ಭೂ ಒಳ್ಳೆ ವ್ಯವಸ್ಥೆ ಮಾಡೋರಂತೆ. ಅಯ್ಯೋ ಕುಂಭಮೇಳದಾಗ ಕೋಟ್ಯಾಂತರ ಜನವಂತೆ, ನಿನ್ ನೋಡ್ಕೊಳ್ಳೋದ್ ಕಷ್ಟ ಅಂತ ಹೊಸಿ ಯೋಚನೆ ಮಾಡ್ತಾ ಇದ್ದೀನಿ. ಯಾಕಪ್ಪ ಎಲ್ಲಾರು ತಪ್ಪಿಸ್ಕೊಬಿಟ್ಟು ಯಾವ್ದಾರು ಸಾಧುಗಳ ಜೊತೆ ಚಂದಾಗದೆ ಅಂತ ಒಂಟ್ಕಿಂಟು ಹೋದ್ರೆ ನಿಮ್ ಹೆಂಗಸ್ರಿಗೆ ಏನ್ ಹೇಳಿ? ಅದೇ ನಂಗೆ ಹಿಂದಿನೂ ಬರ್ದು ಇಂಗ್ಲಿಷು ಬರ್ದು ಕನ್ನಡದಲ್ಲಿ ಕಿರ್ಚ್ಕೊಂಡ್ರಿ ಯಾರ